ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಕೆಂಡರಿ ಕೃಷಿ ಅಥವಾ ಸೆಕೆಂಡರಿ ಅಗ್ರಿಕಲ್ಚರ್, ಇದನ್ನ ಕೊಯ್ಲೋತ್ತರ ಕೃಷಿ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಸೆಕೆಂಡರಿ ಕೃಷಿಗೆ ಯಾಕೆ ಇವತ್ತು ಸರ್ಕಾರ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೃಷಿ ಅನ್ನುವಂಥದ್ದು ಅಷ್ಟು ಲಾಭದಾಯಕವಾದಂತಹ ಒಂದು ಕ್ಷೇತ್ರ ಅಲ್ಲ ಅನ್ನುವಂಥದ್ದು ಅನೇಕ ಕೃಷಿಕರ ಅಭಿಪ್ರಾಯ. ಆ ಕಾರಣಕ್ಕಾಗಿಯೇ ಅನೇಕ ಕೃಷಿಕರು ಇವತ್ತಿಗೂ ಕೂಡ ಬಡತನದಲ್ಲಿ ಇರುವಂಥದ್ದು, ಲಾಭ ಇಲ್ಲದೆ ಇರುವಂಥದ್ದು. ಇದನ್ನು ಮನಗಂಡಂತಹ ಸರ್ಕಾರ ಅನೇಕ ತಜ್ಞರನ್ನು ಸೇರಿಸಿ ಅವರ ಅಭಿಪ್ರಾಯವನ್ನು, ವರದಿಯನ್ನು ಸಂಗ್ರಹಿಸಿ ನಮ್ಮ ರಾಜ್ಯದಲ್ಲಿ ಒಂದು ಸೆಕೆಂಡರಿ ಕೃಷಿಗೆ ಸಂಬಂಧಪಟ್ಟಂತಹ ನಿರ್ದೇಶನಾಲಯವನ್ನು ಪ್ರಾರಂಭವನ್ನು ಮಾಡಿದೆ. ಈ ಸೆಕೆಂಡರಿ ಕೃಷಿ ಅಂತ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು, ಅದರಿಂದ ನಮ್ಮ ಕೃಷಿಕರು ಹೇಗೆಲ್ಲ ನೆರವನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅಧ್ಯಯನವನ್ನು ಮಾಡಿರುವಂತಹ, ಹೆಚ್ಚು ಆಸಕ್ತಿಯನ್ನು ಉಳಿಸಿಕೊಂಡಿರತಕ್ಕಂತಹ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳು ಆದಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೆಕೆಂಡರಿ ಅಗ್ರಿಕಲ್ಚರ್ ಅನ್ನುವಂಥದ್ದನ್ನು ಇತ್ತೀಚೆಗೆ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ. ಈ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಅಂದ್ರೆ ಏನು ಸರ್? ಈ ಸೆಕೆಂಡರಿ ಅಗ್ರಿಕಲ್ಚರ್ ಅನ್ನುವಂಥ ಒಂದು ಪದಕ್ಕೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಮುಂಚೆಯಿಂದಾನೇ ಮಾಡ್ಕೊಂಡು ಬರ್ತಾ ಇರುವಂಥದ್ದೇ ಒಂದು ಕಸಬಿದು. ಅಂದ್ರೆ ಬೆಳೆದಂತ ಬೆಳೆನ ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಿ ಅದನ್ನ ಸ್ವತಃ ನಾವೇ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಸೆಕೆಂಡರಿ ಕೃಷಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಪ್ರೈಮರಿ ಕೃಷಿ ಅಂದ್ರೆ ಏನು? ಬೇಸಾಯ ಮಾಡ್ತೀವಿ, ಬೆಳೆಯನ್ನ ಬೆಳಿತೀವಿ, ಅದನ್ನ ಹಾಗೆ ಇಷ್ಟು ದಿನ ನಮ್ಗಳ ಪದ್ಧತಿ ಏನಿದೆ ಅಂದ್ರೆ ಅದನ್ನ ಹಾಗೆ ಮಾರಾಟ ಮಾಡ್ಬಿಡೋದು. ನಾವು ಬೆಳೆದಂತ ಬೆಳೆನ ಒಂದು ಫಾರ್ಮ್ನಲ್ಲಾದ್ರೂ ಮಾರ್ಬಿಡ್ತೀವಿ ಅಥವಾ ತಗೊಂಡ್ ಬಂದು ಮನೆಯಲ್ಲಿಟ್ಟು ಒಂದ್ ಸ್ವಲ್ಪ ದಿನದಲ್ಲಿ ಆ ಕಾಳನ್ನೇ ಅದೇ ರೀತಿ ಮಾರಾಟ ಮಾಡ್ಬಿಡ್ತೀವಿ. ಆದ್ರೆ ಆ ರೀತಿ ಮಾರಾಟ ಮಾಡಿದಾಗ ನಿಮ್ಗೆಲ್ಲ ಗೊತ್ತಿದೆ, ಬೆಳೆಗಾರ ಬರೀ ಬೆಳೆಗಾರನಾಗೇ ಇರ್ತಾನೆ ಹೊರ್ತು, ಈ ಸೆಕೆಂಡರಿ ಕೃಷಿಯಲ್ಲಿ ನಮ್ದು ಧ್ಯೇಯೋದ್ಯತ ಏನಪ್ಪಾ ಅಂದ್ರೆ ಬೆಳೆಗಾರ ಬೆಳೆಗಾರನಾಗೆ ಉಳಿಬಾರ್ದು, ಆ ಪದಾರ್ಥವನ್ನ ಬೆಳೆದಂತ ಬೆಳೆಯನ್ನ ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂತ ಉದ್ದಿಮೆದಾರನೂ ಆಗಬೇಕು. ಅವಾಗ ಮಾತ್ರ, ಈಗ ನೀವು ಮುಂಚೆ ಹೇಳಿದ್ರಿ ಕೃಷಿ ಲಾಭದಾಯಕವಲ್ಲ, ರೈತರು ಬಡತನದಲ್ಲೇ ಇದ್ದಾರೆ, ಈ ರೀತಿಯಾದಂತ ಹಲವಾರು ಅಭಿಪ್ರಾಯಗಳು ಜನಗಳ ಮನಸ್ಸಿನಲ್ಲಿದೆ ಅಂತ. ಆದ್ರೆ ಸೆಕೆಂಡರಿ ಕೃಷಿಯಲ್ಲಿ ಏನಪ್ಪಾ ಅಂದ್ರೆ ಈ ಅಭಿಪ್ರಾಯವನ್ನ ಹೋಗಲಾಡಿಸೋದೇ ಈ ಸೆಕೆಂಡರಿ ಕೃಷಿಯ ಮೂಲವಾದಂತ ಉದ್ದೇಶ. ಅಂದ್ರೆ ಬೆಳೆಗಾರ ಬೆಳೆದು ಅದನ್ನ ಸಂಸ್ಕರಿಸಿ ಮಾರಾಟ ಮಾಡಿ ಉದ್ದಿಮೆದಾರನಾಗ್ಲಿ ಅನ್ನೋ ಒಂದು ಕಾರಣದಿಂದ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ, ಇದು ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿರುವಂತಹ ನಿರ್ದೇಶನಾಲಯ. ಇದು ರೈತರ ಆರ್ಥಿಕ ಸಬಲೀಕರಣಕ್ಕಾಗಿ ಮಾಡಿರುವಂತಹ ಒಂದು ಯೋಜನೆ. ಇದರಿಂದ ರೈತರು ಮುಂದಿನ ದಿನಗಳಲ್ಲಿ ಬೆಳೆದಂತ ಪದಾರ್ಥಗಳಿಗೆ ಹೆಚ್ಚಿನ ಮೌಲ್ಯವನ್ನು ತಂದುಕೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯ ಮಾಡಲಿಕ್ಕೆ ಈ ಸೆಕೆಂಡರಿ ಕೃಷಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈ ಸೆಕೆಂಡರಿ ಕೃಷಿಯ ಒಂದು ನಿರ್ದೇಶನಾಲಯ ಏನಿದೆಯೋ ಇದು ಈಗಾಗಲೇ ನಮ್ಮಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಈಗ ಕೃಷಿ ಇಲಾಖೆನವರು ಏನಿದ್ದಾರೆ, ಯೋಜನೆಗಳನ್ನ ತಯಾರಿಸಿ ಅದನ್ನ ಅಳವಡಿಸ್ಕೊಳ್ಳಿದಕ್ಕೆ ಸಹಾಯ ಮಾಡ್ತಾ ಇದ್ರು. ಅಂದ್ರೆ ಬೆಳೆಗಳನ್ನ ಬೆಳೆಯುವ ಬಗ್ಗೆ, ಬೇಸಾಯ ಪದ್ಧತಿಗಳ ಬಗ್ಗೆ ಕೃಷಿ ನಿರ್ದೇಶನಾಲಯದವರು ಹೇಳ್ತಾ ಇದ್ರು. ಆದ್ರೆ ಈಗ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಅಂದ್ರೆ ಒಂದು ಸಣ್ಣ ಪುಟ್ಟ ಉದಾಹರಣೆಗಳನ್ನೇ ಹೇಳ್ತೀನಿ, ಅಂದ್ರೆ ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗ್ಬೋದು ಅಂತ. ರಾಗಿಯನ್ನ ಬೆಳೀತಾ ಇದ್ದೀರಾ, ರಾಗಿಯ ಪದಾರ್ಥಗಳನ್ನ ಮಾಡಿ ಮಾರಾಟ ಮಾಡಿ. ಈಗ ನಿಮ್ಗೆಲ್ಲ ಗೊತ್ತಿದೆ ರಾಗಿ ಪದಾರ್ಥ ಅಂದ್ರೆ ಏನು. ಈಗ ಬೆಂಗಳೂರಿನಂತ ನಗರಗಳಲ್ಲಿ ಈಗ ರಾಗಿ ಮಾಲ್ಟ್ ಅನ್ನೋದು ಹೆಚ್ಚು ಪ್ರಚಲಿತವಾಗಿರುವಂತ ಆರೋಗ್ಯದಾಯಕವಾದಂತ ಪೇಯ ಅಂತ ಹೇಳ್ತಾರೆ. ನೀವು 1 ಕೆಜಿ ರಾಗಿನ ಮಾರಿದಾಗ ನಿಮಗೆ ಬರುವಂತ ಲಾಭಾಂಶ ಬರೀ 2 ರೂಪಾಯೋ 3 ರೂಪಾಯೋ ಸಿಗುತ್ತೆ. ಅದೇ ನೀವು ರಾಗಿ ಮಾಲ್ಟ್ ಆಗಿ 1 ಕೆಜಿ ರಾಗಿ ಮಾಲ್ಟನ್ನ ನೀವು ಮಾರಾಟ ಮಾಡಿದಾಗ ನಿಮಗೆ ಬರುವಂತ ಲಾಭಾಂಶ ಸುಮಾರು 200 ರಿಂದ 220 ರೂಪಾಯಿಗಳು 1 ಕೆಜಿಗೆ ನಿಮಗೆ ಸಿಗುವಂತ. ಅಂದ್ರೆ ಈ ರೀತಿಯಾದಂತ ಉದ್ದಿಮೆಗಳನ್ನ, ಕೃಷಿ ಸಂಬಂಧಿತ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಉದ್ದಿಮೆಗಳನ್ನ ಪ್ರೋತ್ಸಾಹ ಈ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಈಗ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಅದು ತಯಾರಿಸಿದೆ. ಈಗ ನಾನು ಹೇಳ್ದಂಗೆ ರಾಗಿ ಪದಾರ್ಥಗಳನ್ನ ಇರಬಹುದು ಅಥವಾ ಬೇರೆ ಪಲ್ಸಸ್ ಇಂದ ತಯಾರಿಸಬಹುದಾದಂತ ಪೌಷ್ಟಿಕ ಯುಕ್ತ ಪದಾರ್ಥಗಳನ್ನ ಇರಬಹುದು. ಇದು ಬರೀ ನಾನು ಆಹಾರ ಪದಾರ್ಥಗಳಲ್ಲಿ ಹೇಳ್ತಾ ಇದ್ದೀನಿ. ಈಗ ಬರೀ ತೊಗರಿ ಕಾಳನ್ನ ಬೆಳೆಯೋದ್ರ ಜೊತೆಗೆ ಅದನ್ನ ತೊಗರಿ ಬೇಳೆಯನ್ನಾಗಿ ಮಾರಾಟ ಮಾಡುವಂಥದ್ದು ಅಥವಾ ಅದನ್ನು ಉತ್ತಮವಾದಂತ ಗ್ರೇಡಿಂಗ್ ಮಾಡಿ ಅದನ್ನು ನಂತರ ವರ್ಗೀಕರಣ ಮಾಡಿ ಅದನ್ನು ಪ್ಯಾಕ್ ಮಾಡಿ ಒಂದು ಬ್ರ್ಯಾಂಡ್ ಮಾಡಿ. ಈಗ ನಿಮಗೆಲ್ಲ ಗೊತ್ತಿದೆ, ಯಾವುದಾದ್ರೂ ಒಂದು ವಸ್ತುನ ನಾನು ತಯಾರು ಮಾಡಿದ್ರೆ ಅದು ಮಾರಾಟ ಮಾಡೋದು ಬಹಳ ಕಷ್ಟ. ಆದರೆ ಅದಕ್ಕೆ ಆದಂಥ ಒಂದು ಬ್ರ್ಯಾಂಡನ್ನು ನಾನು ಕ್ರಿಯೇಟ್ ಮಾಡಿದಾಗ, ಆ ಬ್ರ್ಯಾಂಡನ್ನು ನಾನು ಹೆಚ್ಚು ಪ್ರಚಲಿತವಾಗಿ ಏನು ಸೊಸೈಟಿನಲ್ಲಿ ಇರೋ ರೀತಿ ನೋಡಿಕೊಂಡ್ರೆ, ಆವಾಗ ಖಂಡಿತವಾಗಿಯೂ ಏನಾಗುತ್ತೆ, ಆ ಬ್ರ್ಯಾಂಡಿನ ಹೆಸರು ಮೇಲೆ ನಮ್ಮ ಪದಾರ್ಥಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಆ ರೀತಿ ಈ ಸೆಕೆಂಡ್ರಿ ಕೃಷಿ ನಿರ್ದೇಶನಾಲಯದವರು ಬೆಳೆಯೋದ್ರ ಜೊತೆಗೆ ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ರೀತಿ ಅದನ್ನು ವರ್ಗೀಕರಣ ಮಾಡಬೇಕು, ಪದಾರ್ಥವನ್ನು ವರ್ಗೀಕರಣ ಮಾಡಿದಂಥದ್ದನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಯಾಕೆಂದರೆ ಪ್ಯಾಕಿಂಗ್ ಭಾಳ ಮುಖ್ಯವಾದಂಥ ಒಂದು ಟೆಕ್ನಾಲಜಿ ಇವತ್ತಿನ ದಿನ. ಅದು ಪ್ಯಾಕಿಂಗ್ ಅಟ್ರಾಕ್ಟಿವ್ ಆಗಿರಬೇಕು, ಸೇಫ್ ಇರಬೇಕು, ಹೆಚ್ಚಿಗೆ ದಿನ ಅದಕ್ಕೆ ಲೈಫ್ ಇರೋ ಆಗಿರಬೇಕು ಪದಾರ್ಥಕ್ಕೆ. ನಂತರ ಅದನ್ನು ಒಂದು ಪ್ರಮುಖವಾದಂಥ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇದಕ್ಕೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ಈ ರೀತಿಯಾದಂಥ ಸೆಕೆಂಡ್ರಿ ಕೃಷಿಯಲ್ಲಿ ರೈತರು ಅಳವಡಿಸ್ಕೊಂಡು ಮಾರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ನಿಜವಾಗಿ ಅವ್ರಿಗೆ ಉತ್ತಮವಾದಂಥ ಲಾಭದಾಯಕವಾದಂಥ ಒಂದು ಬೆಲೆ ಅವರಿಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ನಿಮ್ಮ ಮಾತುಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಸೆಕೆಂಡರಿ ಕೃಷಿ ಅಂತ ಹೇಳಿದ್ರೆ ಕೊಯ್ಲೋತ್ತರ ಕೃಷಿ ಅಂದ್ರೆ ಕೊಯ್ಲೋತ್ತರದ ನಂತರ ನಾವೇನು ಮೌಲ್ಯವರ್ಧನೆಯನ್ನ ಮಾಡ್ತೀವಿ, ಸಂಸ್ಕರಣೆಯನ್ನ ಮಾಡ್ತೀವಿ, ವರ್ಗೀಕರಣವನ್ನ ಮಾಡ್ತೀವಿ, ಮಾರುಕಟ್ಟೆಯನ್ನ ಮಾಡ್ತೀವಿ, ಇದೆಲ್ಲವನ್ನು ಕೂಡ ಒಳಗೊಂಡಂತದನ್ನು ನಾವು ಸೆಕೆಂಡರಿ ಕೃಷಿ ಅಂತ ಹೇಳಿ ಕರೀಬಹುದು ಅನ್ನುವಂಥದ್ದು. ಈ ಒಂದು ಕೆಲಸವನ್ನ ಈಗ ಇರುವಂತಹ ನಮ್ಮ ಕೃಷಿ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಇದಕ್ಕೆ ಬೇಕಾದಂತಹ ನೆರವನ್ನ ತರಬೇತಿಯನ್ನ ನೀಡ್ತಾ ಇದ್ದಾವೆ ಅಂತ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅವರು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ಅದಕ್ಕೋಸ್ಕರನೇ ಒಂದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತ ಹೇಳಿ ಅಗತ್ಯ ಇತ್ತ ನಿಮ್ಮ ಪ್ರಕಾರ? ಇಲ್ಲ, ಆ ರೀತಿ ಏನಲ್ಲ, ಇದು ಅವರಿಗೆ ಇದ್ರ ಬಗ್ಗೆ ಗಮನ ಕೊಡಕ್ಕಾಗ್ಲಿಲ್ಲ ಅಂತ ಅಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಬಹಳ ಮುಖ್ಯವಾದಂತ ಅಂಶ ಏನು ಅಂದ್ರೆ, ಇದಕ್ಕೆ ಇರುವಂತ ಪ್ರಾಮುಖ್ಯತೆಯನ್ನ ಮನಗಂಡು ಒಂದು ನಿರ್ದೇಶನಾಲಯವನ್ನೇ ಅವರು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ, ಇದರಿಂದಾನೇ ರೈತರ ಬದುಕು ಹಸನಾಗುತ್ತೆ, ಬರೀ ಬೆಳೆ ಬೆಳೆಯೋದ್ರಿಂದ ಅಂತಾನೆ ಅಲ್ಲ ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂದ್ರೆ ಗಮನ ಹರಿಸಕ್ಕಾಗ್ಲಿಲ್ಲ ಅಂತ ಅಲ್ಲ, ಬಟ್ ಹೆಚ್ಚಿನ ಒತ್ತನ್ನ ಇದಕ್ಕೆ ನಾವು ನೀಡಬೇಕಾಗುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ಜನಗಳಲ್ಲಿ ರೈತ ಸಮುದಾಯದಲ್ಲಿ ಮೂಡಿಸಬೇಕಾಗುತ್ತೆ ಅನ್ನೋ ಅಂತ ಉದ್ದೇಶವನ್ನ ಇಟ್ಕೊಂಡು ಇವರು ಒಂದು ಹೊಸ ಸಂಸ್ಥೆಯನ್ನೇ ಹುಟ್ಟು ಹಾಕಿ ಆ ಸಂಸ್ಥೆಯ ಮೂಲಕ ಬರೀ ಈ ಸೆಕೆಂಡರಿ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಚಟುವಟಿಕೆಗಳನ್ನ ಅವರು ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಮೈಂಡ್ ಸೆಟ್ ಸರ್, ಯಾವಾಗಲೂ ಕೂಡ ಬಿತ್ತುವಂಥದ್ದು ಬೆಳೆಯುವಂಥದ್ದು ಅಷ್ಟೇ ನಮ್ಮ ಕೆಲಸ ಮತ್ತು ಕರ್ತವ್ಯ ಅಂತ ಹೇಳಿ, ಆನಂತರದ ಚಟುವಟಿಕೆಗಳೇನಿರುತ್ತೋ ಅದು ನಮಗೆ ಸೂಕ್ತ ಅಲ್ಲ ಅನ್ನುವಂಥ ಒಂದು ಮಾನಸಿಕವಾಗಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಕೃಷಿಕರು. ಯಾಕೆ ಈ ತರಹದ ಒಂದು ಮಾನಸಿಕತೆ ಬೆಳೆದಿದೆ, ಅದನ್ನು ಹೋಗ್ಲಾಡ್ಸ್ತಕ್ಕಂಥದ್ದು ಹೇಗೆ? ಈಗ ಏನಾಗಿದೆ ಅಂದರೆ ಪ್ರತಿ ಇದರಲ್ಲೂ ಅದೇ ರೀತಿ ಇರ್ತದೆ. ಪ್ರಾರಂಭಿಕ ಹಂತಗಳಲ್ಲಿ ಏನಾಗುತ್ತೆ, ನಾನು ರೈತ ಅಂದರೆ ಬೆಳೆಯೋದು ಮಾತ್ರ ನನ್ನ ಕರ್ತವ್ಯ ಅಂತ. ಆದರೆ ಬೆಳೆದು ಮಾರಾಟ ಮಾಡಿ ಅದನ್ನು ಬೇರೊಬ್ಬರು ಸಂಸ್ಕರಣೆ ಮಾಡಿ ಅದನ್ನು ಅವರು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋದ್ರಲ್ಲಿ ಅವರು ಹೆಚ್ಚಿನ ಲಾಭಾಂಶ ಬಂದಾಗ ನಾವೇನು ಅನ್ಕೊಳ್ತೀವಿ, ನೋಡಿ ಅವ್ರಿಗೆ ಹೆಚ್ಚಿಗೆ ಲಾಭಾಂಶ ಬರ್ತಾ ಇದೆ, ಬೆಳೆಗಾರನಾದಂಥ ನಾನೇ ದುಸ್ಥಿತಿಯಲ್ಲಿದ್ದೀನಿ, ಆದರೆ ಮಾರಾಟಗಾರರು ಚೆನ್ನಾಗಿದ್ದಾರೆ ಅನ್ನೋವಂಥ ಭಾವನೆ ಈಗ ನಮ್ಮ ರೈತರುಗಳಲ್ಲೂ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ನಮಗೇನು ಅಂದರೆ, ಮಾರುಕಟ್ಟೆಯನ್ನು ನೀವು ಪ್ರವೇಶ ಮಾಡಬೇಕಾದ್ರೆ ನಿಮ್ಮಲ್ಲಿರುವಂಥ ಬೆಳೆಗಳನ್ನು ನೀವು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ಅಂತ ಇದ್ದೀವಿ ಹೊರತು, ನಾವು ಯಾವುದೋ ಪದಾರ್ಥಗಳನ್ನು ಕೊಂಡ್ಕೊಂಡು ಬಂದು ನೀವು ಅದರಲ್ಲಿ ಮೌಲ್ಯವರ್ಧನೆ ಮಾಡಿಕೊಂಡು ನೀವು ಅದರಲ್ಲಿ ಅಂದರೆ ನಾವು ವ್ಯಾಪಾರಿಯಾಗಿ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ನೀವು ಉದ್ದಿಮೆದಾರರಾಗಿ ನೀವು ಬೆಳೆದಂಥ ಪದಾರ್ಥಗಳಿಗೆ, ನಿಮ್ಮ ಬೆಳೆದಂಥ ಪದಾರ್ಥಗಳನ್ನು ನೀವು ಸ್ವತಃ ತಯಾರಿಸಿ ಮಾರಾಟ ಮಾಡಿ ಅವಾಗ ನೀವು ಉದ್ದಿಮೆದಾರರಾಗಿ ಬದಲಾಗ್ಬೋದು. ಅವಾಗ ನಿಮ್ಮ ಬೆಳೆಗೆ ನೀವು ತಯಾರಿಸಿದಂಥ ಪದಾರ್ಥಕ್ಕೆ ನೀವೇ ಬೆಲೆಯನ್ನು ನಿಗದಿಪಡಿಸ್ಕೋಬಹುದು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ನಾವು ರೈತರಿಗೆ ಈಗ ಅದ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾ ಇದ್ದೀವಿ. ಅಂದರೆ ಇದು ನಿರಂತರವಾದಂಥ ಕಾರ್ಯಕ್ರಮ, ಇದು ಒಂದಿನ ಒಂದು ತರಬೇತಿ ಕೊಟ್ಟೆ ಮುಗಿದೋಯ್ತು, ಎರಡು ದಿನ ತರಬೇತಿ ಕಾರ್ಯಕ್ರಮ ಇತ್ತು ಮುಗಿಸ್ತೆ ಅಂತ ಇಲ್ಲ. ನಮ್ಮ ಎಲ್ಲ ಬೇಸಾಯ ಪದ್ಧತಿಗಳ ಬಗ್ಗೆ ಏನು ಕೃಷಿ ವಿಶ್ವವಿದ್ಯಾನಿಲಯಗಳು ತರಬೇತಿ ಕೊಡ್ತಾ ಇತ್ತು ಅದರಲ್ಲಿ ಒಂದು ಟಾಪಿಕ್ ನ ನಾವು ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕಿಂಗು, ಗ್ರೇಡಿಂಗು, ಪ್ಯಾಕೇಜಿಂಗ್, ಇದಕ್ಕೆಲ್ಲದಕ್ಕೂ ಈಗ ನಾವು ಒತ್ತು ಕೊಡ್ತಾ ಇದ್ದೀವಿ. ಹಾಗೆ ಪ್ರತಿ ಕ್ಲಾಸ್ನಲ್ಲೂ ನಾವು ಇದರಿಂದ ತಯಾರಿಸಬಹುದಾದಂಥ ಪದಾರ್ಥಗಳೇನು, ಇದನ್ನ ಯಾವ ರೀತಿ ನಾವು ಸಂಸ್ಕರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಬೆಳೆಯ ಪದ್ಧತಿ ಜೊತೆಗೇನೆ ಈ ರೀತಿಯಾದಂಥ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಜೊತೆ ಜೊತೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಆಮೇಲೆ ವರ್ಷ ಪೂರ್ತಿ ನಡೆಯುತ್ತೆ, ಇದನ್ನ ಒಂದು ದಿನ ಮಾಡಿ ಬಿಡುವಂತ ಕಾರ್ಯಕ್ರಮಗಳಲ್ಲ. ಯಾಕೆಂದ್ರೆ ರೈತರು ಹಲವಾರು ವಿಧವಾದಂತ ಪದಾರ್ಥಗಳನ್ನು ತಯಾರು ಮಾಡಬಹುದು ಅನ್ನುವಂತ ಯೋಜನೆಗಳನ್ನ ಹಾಕೊಂಡು ಬರ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ವೈಜ್ಞಾನಿಕ ಮಾಹಿತಿಯನ್ನು ಅದ್ರ ಜೊತೆ ತಾಳೆ ಹಾಕಿ ಕ್ರೋಢೀಕರಿಸಿ ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಸಹ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ನಮ್ಮಲ್ಲಿ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಮಿಲೆಟ್ಸ್ ಅಂತ ಇದೆ, ಅಂದ್ರೆ ಏನು ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಮಿಲೆಟ್ಸ್ ಅಂದ್ರೆ ನಮ್ಮ ಈ ಸಿರಿಧಾನ್ಯಗಳ ಸಂಸ್ಕರಣೆಯನ್ನ ಮಾಡಿ ಅದರಲ್ಲಿ ಹಲವಾರು ವೈವಿಧ್ಯಮಯ ಪದಾರ್ಥಗಳನ್ನು ತಯಾರು ಮಾಡಿ ಅದನ್ನ ಹೆಚ್ಚು ಹೆಚ್ಚು ಬಳಕೆಗೆ ಪ್ರಚೋದಿಸುವಂತ ಕಾರ್ಯಕ್ರಮಗಳನ್ನ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ನಮ್ಮಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಕೊಯ್ಲಿನೋತ್ತರ ತಂತ್ರಜ್ಞಾನ ವಿಭಾಗ ಅಂತ ಇದೆ. ಅಲ್ಲಿ ಕೊಯ್ಲಿನೋತ್ತರ ತಂತ್ರಜ್ಞಾನಗಳ ಬಗ್ಗೆ ಹಲವಾರು ವಿಚಾರಗಳನ್ನ ರೈತರಿಗೆ ತಲುಪಿಸುವಂತ ಕೆಲಸ ಕಾರ್ಯಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಈ ರೀತಿಯಾದಂತ ಹಲವಾರು ವಿಭಾಗಗಳು ಎಕ್ಸ್ಕ್ಲೂಸಿವ್ ಆಗಿ ಈ ರೀತಿಯಾದಂತ ತಂತ್ರಜ್ಞಾನ ವರ್ಗಾವಣೆಗೆ ನಮ್ಮಲ್ಲಿದೆ. ಇದ್ರ ಜೊತೆಗೆ ಬೇರೆ ಬೇರೆ ವಿಭಾಗಗಳಿಂದನೂ ಅದಕ್ಕೆ ಸಂಬಂಧ, ಈಗ ನಮ್ಮಲ್ಲಿ ಏನು ಜೇನು ಸಾಕಣೆ ಅಂತ ಇತ್ತು, ಜೇನು ಕೃಷಿ ಅಂತ ಇತ್ತು, ಇವತ್ತು ನಾವು ಬರೀ ಜೇನು ಕೃಷಿನ ಹೇಳ್ಕೊಡ್ತಾ ಇಲ್ಲ, ಜೇನು ಕೃಷಿಯಿಂದ ಬಂದಂತ ಪದಾರ್ಥವನ್ನ ಯಾವ ರೀತಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಲೇಬಲ್ ಮಾಡಿ ಅದನ್ನ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನು ಸಹ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದೀವಿ. ಅಂದ್ರೆ ಮುಂಚೆ ಬರೀ ಜೇನು ಕೃಷಿಗೆ ನಿಂತಿದ್ದಿದ್ದು, ಇವತ್ತು ಜೇನು ಉದ್ದಿಮೆಗಾರರಾಗಿ ನಾವು ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ರೂಪುರೇಷೆಗಳನ್ನು ನಾವು ತಯಾರು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ವಿಶ್ವವಿದ್ಯಾನಿಲಯಗಳೇನಿದ್ದಾವೆ ಮತ್ತೆ ನಮ್ಮ ಕೃಷಿ ಇಲಾಖೆಯ ತರಬೇತಿ ಕೇಂದ್ರಗಳೇನಿದ್ದಾವೆ, ಇವುಗಳ ಬಹಳ ವರ್ಷಗಳ ಪರಿಶ್ರಮದ ನಂತರ ಇವತ್ತು ರೈತರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಒಂದು ಹೆಜ್ಜೆ ಅಂತ ಹೇಳಿದ್ರೆ ಬಿತ್ತಲಿಕ್ಕೆ ಬೆಳಿಲಿಕ್ಕೆ ಅಷ್ಟೇ ಸೀಮಿತವಾಗಿದ್ದವರು ಈಗ ಒಂಚೂರು ಅದರ ವರ್ಗೀಕರಣ ಮಾಡ್ತಕ್ಕಂಥದ್ದು ಮತ್ತೆ ಅದರ ಸಂಸ್ಕರಣೆಯನ್ನು ಮಾಡ್ತಕ್ಕಂಥದ್ದು ಮೌಲ್ಯವರ್ಧನೆಯನ್ನು ಕೂಡ ಮಾಡುವಂತಹ ಅನೇಕ ಇತ್ತೀಚಿನ ಯುವ ಕೃಷಿಕರು ಆ ಥರದ ಕೆಲವೊಂದನ್ನು ಅಳವಡಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದಂತಹ ವಿಷಯ. ಆದರೆ ಈ ಮಾರುಕಟ್ಟೆ ವಿಷಯದಲ್ಲಿ ಇವತ್ತಿಗೂ ಕೂಡ ಒಂದಷ್ಟು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ನಾನು ಯಾಕೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾರಾಟ ಮಾಡಬೇಕು, ನನ್ನ ಮನೆ ಕೆಲಸ ಎಲ್ಲ ಬಿಟ್ಟು ಯಾಕೆ ನಾನು ಬೆಳಗಿಂದ ಸಂಜೆವರೆಗೂ ಬಿಸಿಲಲ್ಲಿರಬೇಕು ಅನ್ನುವಂತಹ ಮನೋಭಾವ ಇದೆ. ಅದರ ಜೊತೆಗೆ ಹೇಗೆ ಮಾರುಕಟ್ಟೆಯನ್ನು ಮಾಡಬೇಕು, ಎಲ್ಲಿ ಮಾರುಕಟ್ಟೆಯನ್ನು ಮಾಡಬೇಕು, ನಾನು ಎಷ್ಟು ಪ್ರಮಾಣದ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಹಿಡಿತ ಇಲ್ಲ, ಅದರ ಅರಿವಿಲ್ಲ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ತಾವು ಏನಾದರೂ ಈ ಒಂದು ಸೆಕೆಂಡರಿ ಅಗ್ರಿಕಲ್ಚರ್ ಮೂಲಕ ಏನಾದರೂ ಅವರಿಗೆ ನೆರವಾಗಬಹುದು? ಈಗ ನೋಡಿ, ಈ ನಿಟ್ಟಿನಲ್ಲಿ ಇದು ಬಹಳ ಉತ್ತಮವಾದಂಥ ಪ್ರಶ್ನೆ. ಪ್ರತಿಯೊಬ್ಬ ರೈತನೂ ತಾನು ಬೆಳೆದಂಥ ಕಡಿಮೆ ಪದಾರ್ಥವನ್ನು ಸಂಸ್ಕರಣೆ ಮಾಡಿ ಅದನ್ನು ತಗೊಂಡೋಗಿ ನೀವು ಹೇಳ್ದಂಗೆ ಮಾರುಕಟ್ಟೆಯಲ್ಲಿ ಕೂತ್ಕೊಂಡು ದಿನವೆಲ್ಲ ಕಾದು ಮಾರಾಟ ಮಾಡಿ ಬಂದರೆ ಅವನಿಗೆ ಸಮಯ ಹಾಳಾಗುತ್ತೆ, ಮತ್ತೆ ಅಲ್ಲಿ ಹೋದಾಗ ಮಾರಾಟದ ಕೌಶಲ್ಯಗಳು ಗೊತ್ತೋ ಗೊತ್ತಿಲ್ವೋ ಗೊತ್ತಿರಲ್ಲ, ತೊಂದರೆಗೆ ಸಿಗಾಕೋಬೋದು ಆ ವ್ಯವಸ್ಥೆ ಒಳಗೆ. ಅದಕ್ಕೋಸ್ಕರನೇ ಇವತ್ತಿನ ದಿನ ಭಾರತ ಸರ್ಕಾರದಿಂದ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ರೈತ ಉತ್ಪಾದಕ ಸಂಸ್ಥೆಗಳು ಏನು ಅಂದರೆ, ರೈತರು ತಮಗೋಸ್ಕರ ತಮ್ಮಿಂದನೇ ರಚಿಸಿಕೊಂಡಿರುವಂಥ ಸಂಘಗಳು ಇವರು. ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಹೆಚ್ಚು ಹೆಚ್ಚು ಇವತ್ತಿನ ದಿನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಆ ಒಂದು 15-20 ಜನ ಅಥವಾ 100-150 ಜನ ಒಂದು ಸಮಾನ ಮನಸ್ಕರು, ಸಮಾನ ತಂತ್ರಜ್ಞಾನವನ್ನು ಬಳಸಿ ಬೆಳೆಗಾರರಾಗಿರುವಂಥವ್ರು ಅವರೆಲ್ಲ ಒಗ್ಗೂಡಿ ಇವತ್ತಿನ ದಿನ ಒಂದು ಸಂಘವನ್ನು ರಚಿಸಿಕೊಳ್ತಾ ಇದ್ದಾರೆ. ರೈತ ಉತ್ಪಾದಕ ಸಂಸ್ಥೆ ಅಂತ ಅಥವಾ ಸಂಘ ಅಂತ ಮಾಡ್ತೀವಿ. ಆ ಸಂಘದ ಕೆಲಸ ಏನಂದ್ರೆ, ಮುಂಚೆನೆ ಕೂತು ರೈತರ ಜೊತೆ ಅವರ ಆ ಸದಸ್ಯರ ಜೊತೆ ಮಾತನಾಡಿಕೊಂಡು ಈ ಸಲ ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ರೀತಿ ಬೆಳಿಬೇಕು, ಅದಕ್ಕೆ ಬೇಕಾದಂಥ ಪರಿಕರಗಳೇನು, ಯಾವ ರೀತಿಯಾದಂಥ ತಯಾರಿಯನ್ನು ನಾವು ಮಾಡ್ಕೋಬೇಕು, ಯಾವ ಹಂತದಲ್ಲಿ ನಾವು ಈ ಬೆಳೆನ ಬೆಳಿಬೇಕು, ಬೆಳೆದ ನಂತರ ಅದನ್ನು ನಾವು ಸಂಸ್ಕರಣೆ ಅಥವಾ ಬೇರೆ ಬೇರೆ ಕೊಯ್ಲಿನೋತ್ತರ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಒಂದು ಸಂಸ್ಥೆಯ ಮೂಲಕ, ಈಗ 100 ಜನ ರೈತರಿರುವಂಥ ಒಂದು ಸಂಸ್ಥೆನಲ್ಲಿ 100 ಜನ ಹೋಗಿ ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ. ಆ ಸಂಸ್ಥೆನಲ್ಲಿರುವಂಥ ಡೈರೆಕ್ಟರ್ಸೋ ಅಥವಾ 2-3 ಜನಕ್ಕೆ ಬರೀ ಮಾರ್ಕೆಟಿಂಗ್ ಜವಾಬ್ದಾರಿ ವಹಿಸ್ಬೋದು. ಅವರು ತಮ್ಮ ಸದಸ್ಯರ ಎಲ್ಲ ಬೆಳೆಗಳನ್ನು ಕ್ರೋಢೀಕರಿಸಿಕೊಂಡು ತಗೊಂಡೋಗಿ ಅದನ್ನು ಮಾರಾಟ ಮಾಡ್ಕೊಂಡು ಬರ್ಬೋದು. ಆದ್ದರಿಂದ ಈ ರೀತಿಯಾದಂಥ ಸಹಕಾರ ತತ್ವದಡಿ ನಾವು ರಚಿಸ್ತಾ ಇರುವಂಥ ಈ ರೈತ ಉತ್ಪಾದಕ ಸಂಸ್ಥೆಗಳು ನಿಜವಾಗಿಯೂ ಇದಕ್ಕೆ, ಈಗ ನೀವು ಏನು ಕೇಳಿದ್ರಿ, ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಅವ್ರಿಗೆ ದರ ಸಿಗ್ತಾ ಇಲ್ಲ, ದರ ಸಿಕ್ಕಿದ್ರು ಅದು ಲಾಭದಾಯಕವಾಗಿರೋಲ್ಲ, ಅಥವಾ ಇನ್ಯಾರ್ದೋ ವ್ಯವಸ್ಥೆನಲ್ಲಿ ಅವರು ಸಿಲುಕಿ ನರಳಬೇಕಾಗುತ್ತೆ, ಈ ರೀತಿಯಾದಂಥ ಅಭಿಪ್ರಾಯಗಳನ್ನು ಏನು ರೈತರು ಇಟ್ಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ರೈತ ಉತ್ಪಾದಕ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಮ್ಮ ಸಂಸ್ಥೆಯ ಸದಸ್ಯರ ಹೊಣೆಯನ್ನ ಒತ್ತರೆ ನಿಜವಾಗಿಯೂ ಈಗ ನೀವು ಹೇಳ್ತಾ ಇರುವಂತಹ ಸಮಸ್ಯೆನ 90% ಬಗೆಹರಿಸಬಹುದು. ಇದ್ರ ಜೊತೆಗೆ ರೈತರು ಸಹ ಇವತ್ತಿನ ದಿನ ಯಾರು ಹಿಂದುಳಿದಿಲ್ಲ, ಎಲ್ಲ ಬುದ್ಧಿವಂತ ರೈತರಿದ್ದಾರೆ, ಆಧುನಿಕ ಬೇಸಾಯ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ಒಂದು ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಮಾಹಿತಿಗೆ ಯಾವುದೇ ರೈತರಿಗೂ ಏನು ಕೊರತೆ ಇಲ್ಲ. ಇವತ್ತಿನ ದಿನ ಮಾರುಕಟ್ಟೆ ದರಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಇವತ್ತು ಫಿಂಗರ್ ಟಿಪ್ಸ್ನಲ್ಲಿ ನಾನು ಇಲ್ಲಿ ಕೂತ್ಕೊಂಡು ನನ್ನ ಮೊಬೈಲ್ನಲ್ಲಿ ಈ ದೇಶದ ಯಾವ ಮಾರುಕಟ್ಟೆನಲ್ಲಿ ಅತ್ಯಧಿಕ ಲಾಭ ಬರುತ್ತೆ, ಈ ಬೆಳೆಗೆ ಯಾವ ಮಾರುಕಟ್ಟೆನಲ್ಲಿ ಇವತ್ತಿನ ದಿನ ಬೇಡಿಕೆ ಇದೆ, ಯಾವ ಮಾರುಕಟ್ಟೆಗೆ ಯಾವ ಪದಾರ್ಥ ಹೋಗಬೇಕು, ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಸಾಕಷ್ಟು ಅರಿವಿದೆ. ಆದರೆ ಒಂದೇ ಸಮಸ್ಯೆ ಏನಿರುವುದು ಅಂದರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ದೂರದ ಮಾರುಕಟ್ಟೆಗಳಲ್ಲಿ ಲಾಭಾಂಶ ಇದೆ ಅಂದ್ರೂ ಅವರು ಕಳಿಸ್ಲಿಕ್ಕೆ ಆದಂಥ ವ್ಯವಸ್ಥೆ, ಯಾಕೆಂದರೆ ಆ ಲಾಜಿಸ್ಟಿಕ್ಸ್ನಲ್ಲೇನೆ ಆ ಮೂಲಭೂತ ಸೌಕರ್ಯಗಳನ್ನು ಅವರು ಮಾಡ್ಕೊಳ್ಳೋದ್ರಲ್ಲೇನೆ ಟ್ರಾನ್ಸ್ಪೋರ್ಟೇಷನ್ ಇದರಲ್ಲೇ ಅವರ ಲಾಭಾಂಶ ತಿಂದೋಗುತ್ತೆ. ಆದ್ದರಿಂದ ಇನ್ನು ಮುಂದೆ ಇಂತಹ ರೈತ ಉತ್ಪಾದಕ ಸಂಸ್ಥೆಗಳನ್ನು, ಈಗ ಮುಂದೆ ಗುರಿ ಇದೆ 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನು ಈ ದೇಶದಲ್ಲಿ ಹುಟ್ಟಾಕಬೇಕು ಅಂತೇಳಿ ಪ್ರಧಾನಮಂತ್ರಿ ಶ್ರೀ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಅಂದರೆ ಅದರ ಉತ್ಪಾದನೆ ಮತ್ತು ಉತ್ಪಾದಕತೆ ಬಗ್ಗೆನೂ ಸಹ ನಾವು ಗಮನವನ್ನು ಕೊಟ್ಟು ಆ ರೈತರನ್ನು ಉದ್ದಿಮೆದಾರರು ಮಾಡುವಂಥ ಪ್ರಯತ್ನದಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಗಳು ಇನ್ನು ಮುಂದೆ ಹೆಚ್ಚು ಸಕ್ರಿಯವಾಗಿ ತೊಡಗಿಕೊಂಡು ತಮ್ಮ ಸದಸ್ಯರ ಹಾಗೂ ಬೆಳೆಗಾರರ ಹಿತವನ್ನು ಕಾಪಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡಿದ್ರೆ ಅವ್ರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಒದಗಿಸುವಂಥದ್ದು, ಆ ಸಂಘಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕಾರ್ಯ ಮಾಡ್ತಾ ಇದ್ದಾವೆ. ಈ ಮಾಹಿತಿ ಕ್ಷೇತ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸಹ ಅವರ ಜೊತೆ ನಿಂತಿವೆ. ಅವರಿಗೆ ಯಾವುದೇ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂಥ ಯಾವುದೇ ತಾಂತ್ರಿಕ ಮಾಹಿತಿ ಅವಶ್ಯಕತೆಗಳಿದ್ರೆ ತಮ್ಮ ಹತ್ತಿರದ ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಒಂದು ಪ್ರತಿಷ್ಠಿತವಾದಂತಹ ವಿಶ್ವವಿದ್ಯಾನಿಲಯ. ನಮ್ಮ ರೈತರ ಏಳಿಗೆಗಾಗಿ ಕಳೆದ ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಈ ರಾಜ್ಯ ಸರ್ಕಾರ ಏನು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತ ಹೇಳಿ ಪ್ರಾರಂಭ ಮಾಡಿದೆಯೋ ಇದರ ಚಟುವಟಿಕೆಗಳಿಗೆ ಪೂರಕವಾಗಿ ನಮ್ಮ ರೈತರ ಏಳಿಗೆಗೆ ನೆರವಾಗುವ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯದಿಂದ ಒಬ್ಬ ಸಾಮಾನ್ಯ ರೈತ ಏನನ್ನು ನಿರೀಕ್ಷೆ ಮಾಡಬಹುದು? ಈಗ ಕೃಷಿ ವಿಶ್ವವಿದ್ಯಾನಿಲಯದಿಂದ ಯಾವುದೇ ರೈತರು ನಮ್ಮಲ್ಲಿಗೆ ಭೇಟಿ ನೀಡಿದಾಗ ಅಥವಾ ನಮ್ಮಲ್ಲಿರುವಂಥ ಯಾವುದೇ ಸಿಬ್ಬಂದಿಯನ್ನು ಭೇಟಿ ಮಾಡಿ ಅಥವಾ ಅವರನ್ನು ಸಂಪರ್ಕಿಸಿದಾಗ ಮೊಟ್ಟ ಮೊದಲನೇ ಬಾರಿಗೆ ನಾವು ಅವ್ರಿಗೆ ಹೇಳೋದೇನಪ್ಪ ಅಂದರೆ ನಮ್ಮಲ್ಲಿ ನಿಮಗೆ ಬೇಕಾದಂಥ ಯಾವುದೇ ಕ್ಷೇತ್ರ ಇರ್ಬೋದು, ಕೃಷಿ ಹಾಗೂ ಕೃಷಿಗೆ ಸಂಬಂಧಿತ ಇನ್ನಿತರ ಕ್ಷೇತ್ರಗಳು ಯಾವುದೇ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಾಂತ್ರಿಕ ಮಾಹಿತಿಯನ್ನು ವೈಜ್ಞಾನಿಕ ಮಾಹಿತಿಯನ್ನು ಅವರು ಕೇಳಿದಂಥ ರೂಪದಲ್ಲಿ ಕೊಡಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ದಿನ ಸಜ್ಜಾಗಿವೆ. ಅದರ ಜೊತೆಗೆ ರೈತ ಕೇಳಲೇಬೇಕು ಅಂತ ಇಲ್ಲ, ಈಗಾಗಲೇ ನಮ್ಮ ಹಲವಾರು ಕಾರ್ಯಕ್ರಮಗಳ ಮೂಲಕ ರೈತರ ಅವಶ್ಯಕತೆಗಳಿಗೆ ಅನುಗುಣವಾದಂಥ ನಮ್ಮ ಸಂಶೋಧನೆಗಳನ್ನು ನಾವು ಮಾರ್ಪಡಿಸ್ಕೊಳ್ತಾ ಇದ್ದೀವಿ. ಅಂದರೆ ರೈತ ಸ್ನೇಹಿ ಸಂಶೋಧನೆಗೆ ಇನ್ನು ಮುಂದೆ ಹೆಚ್ಚು ಒತ್ತು ಕೊಟ್ಟು ರೈತರ ಪ್ರಸ್ತುತ ಸಮಸ್ಯೆಗಳನ್ನು, ಜ್ವಲಂತ ಸಮಸ್ಯೆಗಳನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಸಂಶೋಧನೆಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಅವರ ದಿನನಿತ್ಯದಲ್ಲಿ ಕೃಷಿ ಹಾಗೂ ಕೃಷಿ ಇನ್ನಿತರ ಚಟುವಟಿಕೆಗಳಲ್ಲಿ ಬರಬಹುದಾದಂಥ ಸಮಸ್ಯೆಗಳ ಅರಿವು ನಮಗಿದೆ. ಆ ನಿಟ್ಟಿನಲ್ಲಿ ನಾವು ಏನು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ರೈತರನ್ನು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಅವರ ಕ್ಷೇತ್ರ ಭೇಟಿಗಳಿಗೆ ಮಾಡಿ ಮತ್ತು ಅವರ ಕ್ಷೇತ್ರ ಭೇಟಿನಲ್ಲಿ ಅವರಿಗೆ ಬೇಕಾದಂಥ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವಂಥದ್ದು ಅಥವಾ ಆನ್ ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಟ್ರಯಲ್ ಅಂತ ಹೇಳ್ತೀವಿ, ಅವರ ಹೊಲದಲ್ಲೇ ನಾವು ಕೆಲವೊಂದು ಎಕ್ಸ್ಪರಿಮೆಂಟ್ಗಳನ್ನು ಮಾಡೋದು. ಅಂದರೆ ಈ ದಿನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕರೆ ಕೊಟ್ಟಿದ್ದಾರೆ, ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯದಿಂದ ಹೊರಬಂದು ರೈತರ ತಾಕುಗಳನ್ನೇ ಪ್ರಯೋಗಾಲಯಗಳನ್ನಾಗಿ ಮಾಡಿಕೊಂಡು ತಾವು ಕೆಲಸ ಮಾಡಬೇಕು ಅಂತ. ಅಂದರೆ ಇಷ್ಟು ದಿನ ನಮ್ಮಲ್ಲಿ ಏನು ಲ್ಯಾಬ್ ಟು ಲ್ಯಾಂಡ್ ಅಂತ ಪ್ರೋಗ್ರಾಮ್ ಇತ್ತು, ಇವಾಗ ಆ ಲ್ಯಾಬನ್ನೇ ರೈತರ ತಾಕುಗಳಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ರೈತರ ಕ್ಷೇತ್ರಗಳಲ್ಲೇ ಇನ್ನು ಮೇಲೆ ಪ್ರಯೋಗಗಳನ್ನು ಕೈಗೊಂಡು ರೈತರಿಗೆ ಉಪಯೋಗವಾದಂಥ ಮಾಹಿತಿಯನ್ನು ಅವರಿಗೆ ತಲುಪಿಸುವಂಥ ಪ್ರಯತ್ನ. ಒಟ್ಟಾರೆ ದೇಶದ ಹಾಗೂ ರಾಜ್ಯದ ಕೃಷಿ ಅಭ್ಯುದಯಕ್ಕೆ ರೈತರಿಗೆ ಬೇಕಾದಂಥ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನು, ವೈಜ್ಞಾನಿಕ ತಂತ್ರಜ್ಞಾನಗಳನ್ನು, ಸಲಹೆಗಳನ್ನು ನಾವು ಕೃಷಿ ವಿಶ್ವವಿದ್ಯಾನಿಲಯಗಳು ವರ್ಗಾಯಿಸಲಿಕ್ಕೆ ನಮ್ಮಲ್ಲಿರುವಂಥ ಸಿಬ್ಬಂದಿಗಳ ಮೂಲಕ ನಾವು ತಯಾರಾಗಿದ್ದೇವೆ. 2023 ಸಾಲಿನ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯೂ ಕೂಡ ಹೌದು. ಯಾಕೆ ಅಂತ ಹೇಳಿದರೆ ನಾವೇ ಈ ಥರ ಒಂದು ಮಾಡಬೇಕು ಅಂತ ಹೇಳಿ ಪ್ರಪೋಸ್ ಮಾಡಿದ್ದು, ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂತಹ ಕಿರುಧಾನ್ಯ ಇರ್ಬೋದು, ಸಿರಿಧಾನ್ಯ ಇರ್ಬೋದು, ಇವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರಚಾರವನ್ನು ಮಾಡಬೇಕು ಮತ್ತು ಬಳಕೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನು ಆಚರಣೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಪೂರ್ತಿ ಮತ್ತು ಮುಂದಿನ ವರ್ಷಗಳಲ್ಲಿಯೂ ಕೂಡ ನಮ್ಮ ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು? ಯಾಕೆ ಅಂತ ಹೇಳಿದರೆ ಕರ್ನಾಟಕದಲ್ಲೇ ಇವತ್ತು ಹೆಚ್ಚು ಪ್ರದೇಶದಲ್ಲಿ ಸಿರಿಧಾನ್ಯಗಳ ಸಾಗುವಳಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ತಾವೇನು ಹೇಳಿಕೆ ಇಷ್ಟಪಡ್ತೀರಾ ಸರ್? ಈ 2023 UN ಸಂಸ್ಥೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದೆ. ಈಗಾಗಲೇ ತಾವು ಹೇಳಿದ್ರಿ, ಇದರ ಶ್ರೇಯಸ್ಸು ಕರ್ನಾಟಕ ಸಲ್ಲಬೇಕು. ನಮ್ಮಿಂದ ಹೋದಂಥ ಪ್ರಸ್ತಾವನೆಯನ್ನು ಭಾರತ ಸರ್ಕಾರ ಈ ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಇದನ್ನು ವಿಶ್ವಾದ್ಯಂತ ಪ್ರಪಂಚದಾದ್ಯಂತ ಇದನ್ನು ಪ್ರಸರಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು UN ಅಸೆಂಬ್ಲಿ ಮುಂದೆ ಹೋದಾಗ ಸುಮಾರು 73 ದೇಶಗಳು ಇದಕ್ಕೆ ತಮ್ಮ ಅನುಮೋದನೆಯನ್ನು ನೀಡಿ ಈ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಹೇಳಿ ಘೋಷಿಸಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಸಿರಿಧಾನ್ಯ ಮುಂಚೆ ಬಡವರ ಆಹಾರ ಅಂತ ಇತ್ತು, ಬಟ್ ಇವತ್ತಿನ ದಿನ ಎಲ್ಲ ಉಳ್ಳವರ ಸಿರಿವಂತರ ಆಹಾರ ಸಿರಿಧಾನ್ಯ ಆಗಬೇಕು ಅನ್ನುವಂಥ ಕಾರಣದಿಂದ ಅದನ್ನು ಸಿರಿಧಾನ್ಯ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಈ ಸಿರಿಧಾನ್ಯಗಳು ಅಂದರೆ ಇದ್ರ ಬಗ್ಗೆ ಹೆಚ್ಚು ನಮ್ಮ ರೈತರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ತಮ್ಮಲ್ಲಿ ಇದ್ದಂಥ ಜಮೀನಿನಲ್ಲಿ ಅತೀ ಕಡಿಮೆ ಮಳೆ ಬರುವಂಥ ಜಾಗದಲ್ಲಿ, ಫಲವತ್ತಾದ ಭೂಮಿ ಇಲ್ಲದೇ ಇದ್ದಂಥ ಜಾಗದಲ್ಲೂ ಸಹ ಈ ಸಿರಿಧಾನ್ಯಗಳನ್ನು ಬೆಳೆಯುವಂಥ ಕ್ರಮ ನಮ್ಮ ರೈತರಲ್ಲಿ ಮುಂಚೆಯಿಂದನೂ ಇತ್ತು. ಆದರೆ ಏನು ಬೆಳೀತಾ ಇದ್ವಿ, ಆದರೆ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಭಾಳ ಕಷ್ಟದಾಯಕವಾದಂಥ, ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ನಮಗೆ ಸಿಗ್ತಾ ಇರಲಿಲ್ಲ, ಮತ್ತು ಅದರಲ್ಲಿ ಅತಿ ಕನಿಷ್ಠ ಪ್ರಮಾಣದ ಮಾರುಕಟ್ಟೆ ವ್ಯವಸ್ಥೆ ಇತ್ತು. ಹಾಗಾಗಿ ರೈತರು ಏನು ಮಾಡಿದ್ರು, ಕ್ರಮೇಣವಾಗಿ ಅದನ್ನು ಬರ್ತಾ ಬರ್ತಾ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಟ್ಟಿದ್ರು. ಆದರೆ ಇವತ್ತಿನ ದಿನ ಏನಾಗಿದೆ, ಆ ಸಿರಿಧಾನ್ಯಗಳ ಕ್ರಮ, ಸಿರಿಧಾನ್ಯಗಳಿಂದ ನಮಗೆ ಆಗ್ತಾ ಇರುವಂಥ ಆರೋಗ್ಯದಾಯಕವಾದಂಥ ಹಲವಾರು ಅನುಕೂಲಗಳನ್ನು ಮನಗಂಡಿರುವಂಥ ಸರ್ಕಾರ, ಈಗ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀವಿ, ಸಿರಿಧಾನ್ಯಗಳನ್ನು ಬಳಕೆ ಮಾಡೋದ್ರಿಂದ ಹಲವಾರು ಉಪಯೋಗ ಇದೆ. ಮಧುಮೇಹ ರೋಗ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ, ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಅಂತಾರೆ, ಮತ್ತು ಅದರಲ್ಲಿ ಭಾಳ ಪ್ರಮುಖವಾದಂಥ ಅಂಶ ಅಂದರೆ ಅದರಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ, ಅಂದರೆ ನಿಧಾನವಾಗಿ ಅದು ತನ್ನಲ್ಲಿರುವಂಥ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ, ಹಾಗಾಗಿ ಅದು ಮಧುಮೇಹಿಗಳಿಗೆ ಭಾಳ ಉತ್ತಮವಾದಂಥ ಆಹಾರ ಕ್ರಮ ಅಂತ ಹೇಳ್ತಾರೆ. ಆ ರೀತಿ ಈ ಸಿರಿಧಾನ್ಯಗಳನ್ನು ಬಳಕೆ ಮಾಡೋದ್ರಿಂದ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಆದರೆ ಇದು ನೋಡಿ, ಒಂದು ದೇಶದ ಇತಿಹಾಸವನ್ನೇ ಬದಲಾವಣೆ ಮಾಡುವಂಥ ಒಂದು ಶಕ್ತಿ ಈ ಸಿರಿಧಾನ್ಯಗಳಲ್ಲಿದೆ. ಈಗ ನನಗೇನಾಗುತ್ತೆ, ನಾನು ಬೇರೆ ಆಹಾರ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀನಿ, ಅಲ್ಲಿ ಸಾಕಷ್ಟು ನ್ಯೂನತೆಗಳಿದೆ, ಕೊರತೆಗಳು ಕಾಡ್ತಾ ಇದೆ ಅಂತ ಗೊತ್ತಿರುತ್ತೆ, ಅದನ್ನು ತಗೊಳ್ತೀನಿ, ಅದರಿಂದ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಆ ಆರೋಗ್ಯವನ್ನು ಮತ್ತೆ ಪಡೀಲಿಕ್ಕೋಸ್ಕರ ನಾನು ಸುಮಾರು ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ, ಆ ಹಣವನ್ನು ವೆಚ್ಚ ಮಾಡಿದಾಗ ನನ್ನಲ್ಲಿ ಕೊಂಡ್ಕೊಳ್ಳುವಂಥ ಶಕ್ತಿ ಕಡಿಮೆ ಆಗುತ್ತೆ, ನಾನು ಆರೋಗ್ಯದಾಯಕವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡೋದರಲ್ಲಿ ನಾವು ಹಿಂದೆ ಉಳಿಯುವಂಥ ಸಂಭವ ಇರುತ್ತೆ. ಆದ್ದರಿಂದ ಇದೊಂದು ವಿಷವರ್ತಲ, ನಾವೇನಾದರೂ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳದೆ ಹೋದರೆ, ಆರೋಗ್ಯ ಅಂದರೆ ನಾವು ಮಾತ್ರೆಗಳನ್ನು ಮೆಡಿಸಿನ್ಸ್ನ ಔಷಧಿಗಳನ್ನು ತಗೊಂಡು ಕಾಪಾಡಿಕೊಳ್ಳುವಂಥದ್ದಲ್ಲ, ಯಾಕೆಂದರೆ ಪ್ರತಿ ಪೋಷಕಾಂಶವನ್ನು ಬಿಡುಗಡೆ ಮಾಡುವಂಥ ಶಕ್ತಿ ಇರೋದು ಈ ಮಣ್ಣಿನಲ್ಲಿ. ಇಂಥ ಮಣ್ಣಿನಿಂದ ಬರುವಂಥ ಪೋಷಕಾಂಶಗಳ ಆಗರ ಆಗಿರುವಂಥ ಈ ಸಿರಿಧಾನ್ಯಗಳನ್ನು ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಬಂದಾಗ ನಮ್ಮಲ್ಲಿ ಆರೋಗ್ಯದಾಯಕವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿನ ಏನು 20, 21, 22 ಜನವರಿಯಲ್ಲಿ ಕರ್ನಾಟಕ ಸರ್ಕಾರ ಅಂತಾರಾಷ್ಟ್ರೀಯ ಮಿಲೆಟ್ ಮೇಳವನ್ನು ಆಯೋಜಿಸಿತ್ತು, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆನ್ ಮಿಲೆಟ್ಸ್ ಅಂತ. ಅದರಲ್ಲಿ ಈಗಾಗಲೇ ಎಲ್ಲ ಜನಪ್ರಿಯವಾಗಿರುವಂಥ ಮಿಲೆಟ್ ಪ್ರಾಡಕ್ಟ್ಸ್ಗಳು, ಸಿರಿಧಾನ್ಯಗಳಿಂದ ತಯಾರು ಮಾಡಿರುವಂಥ ಪದಾರ್ಥಗಳ ಮಾರಾಟ ಇತ್ತು. ಅಲ್ಲಿ ಬಂದಂಥ ಜನ, ಅಲ್ಲಿ ಭಾಗವಹಿಸಿದಂಥ ಉದ್ದಿಮೆದಾರರು ಅವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಈ ಒಂದು ಬೃಹತ್ ಪ್ರಮಾಣದಲ್ಲಿ ಸಿರಿಧಾನ್ಯಗಳ ಜಾಲ ವಿಸ್ತರಣೆ ಆಗ್ತಾ ಇದೆ, ಇನ್ನು ಮುಂದೆ ಸಹ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ, ನಂತರ ಈ ಸಿರಿಧಾನ್ಯಗಳು ಇನ್ನು ಮೇಲೆ ಪ್ರಪಂಚದಾದ್ಯಂತ ಭಾರತ ಸರ್ಕಾರದ ಈ ಒಂದು ಮುಂದಾಳತ್ವದಲ್ಲಿ ನಡೆಯುತ್ತೆ ಅನ್ನುವಂಥ ಭಾವನೆ ನನಗಿದೆ. ಈ ಒಂದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಏನಿದೆಯೋ, ಇದರ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಅಂತೇಳಿ, ಯಾಕೆ ಅಂತ ಅಂದರೆ ಇವತ್ತು ಬೇರೆ ಕೃಷಿ ಇಲಾಖೆ ಅನೇಕ ಕಾರ್ಯಕ್ರಮಗಳಿದ್ದರೂ ಕೂಡ ಕೊಡ್ತೀವಿ ಬನ್ನಿ ಅಂತ ಅಂದರೂ ಕೂಡ ಹೋಗಲಿಕ್ಕೆ ಅವ್ರಿಗೆ ಏನೋ ಒಂದು ರೀತಿಯಾದಂಥ ಭಯ ಮತ್ತು ಬೇಡ ಅನ್ನುವಂಥ ಮನೋಭಾವ ಈ ಥರದ್ದೆಲ್ಲ ಇದೆ. ಸೆಕೆಂಡರಿ ಕೃಷಿ ಇಡೀ ನಮ್ಮ ಈ ಕೃಷಿಕನ ಬದುಕನ್ನು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಬಂದಿರೋದ್ರಿಂದ ಹೇಗೆ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು? ಇಲ್ಲ, ಈಗೇನಾಗಿದೆ, ಅದರಲ್ಲಿ ಸೆಕೆಂಡ್ರಿ ಕೃಷಿ ಅಂತಿದ್ದಕ್ಕೆ ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳಿರುತ್ತೆ, ಅದಕ್ಕೆ ಬೇಕಾದಂಥ ಪ್ಯಾಕಿಂಗ್ ಮಿಷಿನ್ ಇರುತ್ತೆ, ಪ್ಯಾಕಿಂಗ್ ಮೆಟೀರಿಯಲ್ ಇರುತ್ತೆ, ಅದನ್ನು ಮಾರಾಟ ಜಾಲಕ್ಕನ್ನು ರೂಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಿರುತ್ತೆ. ಹಾಗಾಗಿ ಈ ಸೆಕೆಂಡ್ರಿ ನಿರ್ದೇಶನಾಲಯ ಈಗ ಪ್ರಾರಂಭ ಆಗಿರುವಂಥ ನಿರ್ದೇಶನಾಲಯ, ಆದ್ದರಿಂದ ಅದರ ಜೊತೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡು ಅದರಲ್ಲಿ ದೊರೆಯುವಂಥ ಸೌಲಭ್ಯಗಳು ಸವಲತ್ತುಗಳ ಬಗ್ಗೆ ಮುಂಚೆ ತಿಳ್ಕೊಂಡು ತಮಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ನಿರ್ದೇಶನಾಲಯದಿಂದ ಸಿಗಬಹುದಾದಂಥ ಸೌಲಭ್ಯಗಳನ್ನು ಯಶಸ್ವಿಯಾಗಿ ರೈತ ಸಮುದಾಯ ಬಳಸ್ಕೋಬೇಕು ಅಂತೇಳಿ ನನ್ನ ಅನಿಸಿಕೆ. ತಾವೊಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಇದರ ವ್ಯಾಪ್ತಿಯಲ್ಲಿ ಇರುವಂತಹ ರೈತರಿಗೆ ಎಲ್ರಿಗೂ ಕೂಡ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ 10 ಜಿಲ್ಲೆಗಳು ಬರುತ್ತೆ ಈ ದಕ್ಷಿಣ ವಲಯದಲ್ಲಿ. ಆದರೆ ನಂದು ಒಂದೇ ಅಭಿಪ್ರಾಯ, ಈಗಾಗಲೇ ನಮ್ಮ ಈ ಬೆಂಗಳೂರು ನಗರೀಕರಣ ಆಗ್ತಾ ಇರೋದ್ರಿಂದ, ಅತಿ ವೇಗವಾಗಿ ಬೆಳೀತಾ ಇರೋದ್ರಿಂದ ಇನ್ನು ಮುಂದೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದರೆ ಸಾಕಷ್ಟು ಒಣಭೂಮಿ ಬೇಸಾಯ ನಾವು ಮಾಡ್ತಾ ಇದ್ದೀವಿ, ಈ ಒಣಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗಳಿಗೆ ರೈತ ಸಮುದಾಯ ಮಾರಾಟ ಮಾಡಿ ಇವರು ಕೃಷಿಗೆ ಯೋಗ್ಯವಲ್ಲದಂತೆ ಮಾಡಲಾಗ್ತಾ ಇದೆ. ಆದರೆ ಈ ರೀತಿಯ ಪ್ರಮಾಣದಲ್ಲಿ ವೇಗವಾಗಿ ನಾವು ಕೃಷಿ ಭೂಮಿಯನ್ನು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಆಹಾರ ಉತ್ಪಾದನೆಯ ಮೇಲೆ ಇದು ಪರಿಣಾಮ ಬೀರುವಂಥ ಸಂಭವ ಇರುತ್ತೆ. ಆದ್ದರಿಂದ ಇನ್ನು ಮುಂದೆ ನಮ್ಮ ಯೋಚನೆ ಏನಪ್ಪ ಅಂದರೆ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಇಳುವರಿ ಅಂದರೆ ಉತ್ಪಾದಕತೆಯನ್ನು ಜಾಸ್ತಿ ಮಾಡಿ, ಆ ಉತ್ಪಾದಕತೆಯ ಜೊತೆಗೆ ಭಾಳ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದೇನು ಅಂದರೆ ಫುಡ್ ಸೆಕ್ಯೂರಿಟಿ ಬದಲು ಏನು ನಾವೇನು ಈಗೇನು ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ನಮಗೆ ಪೋಷಕಾಂಶಗಳ ಭದ್ರತೆಯನ್ನು ಜನಗಳಿಗೆ ಒದಗಿಸಬೇಕು. ಆ ನಿಟ್ಟಿನಲ್ಲಿ ಸ್ಪೆಷಲೈಸ್ಡ್ ಫುಡ್ಗಳನ್ನು ನಾವು ತಯಾರು ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ರೈತರು ಅಷ್ಟೇ, ಇನ್ನು ಮುಂದೆ ಉತ್ಪಾದಕತೆಗೆ ಗಮನ ಕೊಡಿ. ಉತ್ಪಾದನೆ ಅಲ್ಲ, ಉತ್ಪಾದಕತೆ, ಒಂದು ಎಕರೆನಲ್ಲಿ ಎಷ್ಟು ಹೆಚ್ಚು ಇಳುವರಿ ಪಡಿಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದ್ರ ಜೊತೆಗೆ ಆ ಬೆಳೆದ ಪದಾರ್ಥಗಳನ್ನು ಯಾವ ರೀತಿ ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಆವಾಗ ನಮ್ಮ ಕೃಷಿ ಲಾಭದಾಯಕವಾಗುತ್ತೆ. ಕೃಷಿ ವಿಶ್ವವಿದ್ಯಾನಿಲಯಗಳು ಈ ನಿಟ್ಟಿನಲ್ಲಿ ನಿಮ್ಮ ಜೊತೆ ಕೈಜೋಡಿಸಿ ಕೆಲಸ ಮಾಡುತ್ತೆ. ಆದ್ದರಿಂದ ನಿರಂತರವಾದಂಥ ಸಂಪರ್ಕವನ್ನು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಅದರ ಅಂಗಸಂಸ್ಥೆಗಳ ಜೊತೆ ಇಟ್ಟುಕೊಂಡಿರಿ. ವೈಜ್ಞಾನಿಕ ಸಲಹೆ ಸೂಚನೆಗಳನ್ನು ನಮ್ಮಿಂದ ಪಡೆದು ಅದನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡು ಉತ್ತಮ ಕೃಷಿಕರಾಗಿ ಜೀವನವನ್ನು ನಡೆಸಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಳ್ಳೆಯದು ಸರ್. ಕೊಯ್ಲೋತ್ತರ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸೆಕೆಂಡರಿ ಕೃಷಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೆಕೆಂಡರಿ ಕೃಷಿ ಅಂತ ಅಂದರೆ ಏನು, ಇದರಿಂದ ನಮ್ಮ ಕೃಷಿಕರು ಹೇಗೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಬಹುದು, ಆ ಮೂಲಕ ತಮ್ಮ ಬದುಕನ್ನು ಹೇಗೆ ಬದಲಾವಣೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸಿದಿರಿ. ಅದರ ಜೊತೆಗೆ ಹೇಗೆ ಸ್ಪಂದಿಸಬೇಕು, ಹೇಗೆ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೊಯ್ಲೋತ್ತರ ಕೃಷಿ ಅಥವಾ ಸೆಕೆಂಡರಿ ಅಗ್ರಿಕಲ್ಚರ್ ನಿರ್ದೇಶನಾಲಯದ ಮಹತ್ವ ಈ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಎಸ್ ವಿ ಸುರೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಪದ್ಧತಿಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕಿಸಾನ್ ವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಶ್ರೋತೃಗಳೇ, ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ನಿಮಗೆ ಕೇಳಿಸ್ತಾ ಇದ್ದೇನೆ ಮುಗಿಯದ ಕಥೆ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿಹ ಮಾತು ನೂರಿದೆ ಸುಂಕದು ಪಾಪದ ಫಲ ಸಲ್ಲದು ನಿನ್ನನು ಪಡೆದಂತಹ ಈ ಭಾಗ್ಯವು ನನ್ನದು ಪೂರ್ವದ ಪುಣ್ಯವು ಜನ್ಮದ ಬಂಧವು ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಬಾಳಿನ ಗುಡಿ ಬೆಳಗಲಿ ಪುರುಷರ ಹುಳಿ ಹರಿಯಲಿ ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ ಬಯಕೆಯ ಕುಡಿಕೆ ಗುರಲಿ ಕನಸಿದು ಕೈಗೂಡಲಿ ಮುಂದಿನ ಗೀತೆ ಆರ್ಎನ್ ಜಯಗೋಪಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಟೋನಿ ಚಿತ್ರದ ಗೀತೆಯನ್ನು ನೀವು ಕೇಳ್ತಾ ಇದ್ದೀರಾ. ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನೀನು ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ನಲಿವ ರಸಿಕ ನಾನು ಮಧುರ ಸಂಗೀತ ನೀನು ಹೃದಯ ಸಂಗಾತಿ ನಾನು ಓ ಚೆಲುವ ಪ್ರತಿಮೆ ನೀನು ನಲಿವ ರಸಿಕ ನಾನು ಸಂಗಮದೇ ಬೆರೆಯ ಓಡೋಡಿ ಬಂದೆ